ಇತಿ ಸಾಧುನಾಯನ ಉಪಾಗಾದಿತ್ಯೇವ ತದಾಹು ಅಸಾಧುನಾಯನ ಉಪಾಗಾದಿತಿ ಅಸಾಧುನಾಯನ ಉಪಾಗಾದಿತ್ಯೇವ ತದಾಹು ಅಥೋತಾಪ್ಯಾಹು ಸಾಮನೋಪತೇತಿ ಯತ್ ಸಾಧು ಭವತಿ ಸಾಧುಪತೇತ್ಯೇವ ತದಾಹು ಅಸಾಮನೋಪತೇತಿ ಯತ್ ಅಸಾಧು ಭವತಿ ಅಸಾಮ ಪತೇತ್ಯೇವ ತದಾಹು. ಇದು ಇಲ್ಲಿ ಸಮಸ್ತ ಸಾಮದ ಉಪಾಸನೆ ಕುರಿತು ಹೇಳತಕ್ಕಂಥ ಒಂದು ದ್ವಂದ್ವಾರ್ಥ ಇರತಕ್ಕಂಥ ಮಾತು. ಅಥಗಳು ಸಮಸ್ತಸ್ಯ ಸಾಮ್ನ ಉಪಾಸನ ಸಾಧು. ಸಾಮದ ಒಂದೊಂದು ಭಾಗವನ್ನ, ಉದ್ಗೀತವನ್ನು, ಪ್ರತಿಹಾರವನ್ನು ಅಥವಾ ಪ್ರಸ್ತಾವವನ್ನು, ಓಂಕಾರವನ್ನು, ಒಂದೊಂದು ಮುಖವನ್ನು ಹಿಡಿದುಕೊಂಡು ಉಪಾಸನೆ ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು, ಸಾರಭೂತವಾಗಿರತಕ್ಕಂಥ ಉಪಾಸನೆ ಅಂದ್ರೆ ಸಮಸ್ತಸ್ಯ ಸಾಮ್ನ, ಸಮಗ್ರವಾದ ಸಾಮದ ಎಲ್ಲ ಮುಖಗಳನ್ನು ಸಮಷ್ಟಿಯಾಗಿ ಉಪಾಸನೆ ಮಾಡುವುದು ಸಾಧು, ಶ್ರೇಷ್ಠ. ಇದು ಇದು ಮೇಲುನೋಟಕ್ಕೆ ಕಾಣುವ ಅರ್ಥ. ಸಮಸ್ತಸ್ಯ ಸಾಮ್ನ, ಸಮಸ್ತ ಸಾಮ ಅಂತಂದ್ರೆ ಇನ್ನೊಂದರ್ಥ, ಸಮಸ್ತ ಸಾಮ ಪ್ರತಿಪಾದನಾದ ಭಗವಂತ, ಅವನು ಸಾಮಶಬ್ದ ವಾಚ್ಯ. ಎಲ್ಲ ಸಾಮಗಳ ಪ್ರಭೇದದಿಂದಲೂ ವಾಚ್ಯನಾಗಿರತಕ್ಕಂಥ ಭಗವಂತನೇ ಸಮಸ್ತ ಸಾಮ. ಅವನನ್ನ ಏನಂತ ಉಪಾಸನೆ ಮಾಡಬೇಕು? ಸಾಮದಲ್ಲಿ, ಸಮಸ್ತ ಸಾಮದಲ್ಲಿರತಕ್ಕ ಭಗವಂತ ಸಾಧು ಅಂತ ಉಪಾಸನೆ ಮಾಡಬೇಕು. ಅವನನ್ನ ಸಾಧು ಅಂತ ಉಪಾಸನೆ ಮಾಡುವುದು ಉಪಾಸನೆಯಲ್ಲಿ ಸಾಧು. ಸಾಧು ಮತ್ತು ಸಾಮ ಅಂದ್ರೆ ಏನು? ಈಗ ಒಂದು ಹೊಸ ಅರ್ಥಗಳು. ನಾವಿಷ್ಟುವರೆಗೆ ಸಾಮ ಅಂತಂದ್ರೆ ಸಮಾನವಾದವ, ಎಲ್ಲ ರೂಪಗಳಲ್ಲೂ ಸಮಾನನಾದವ ಸಾಮ ಅಂತಕ್ಕಂಥ ಅರ್ಥವನ್ನು ಒಂದು ನೋಡಿದ್ದೇವೆ. ಮತ್ತೊಂದು ಸಾ ಮತ್ತು ಅಮ, ಸಾರಭೂತನಾಗಿರ್ತಕ್ಕಂಥವ, ಸಾರಭೂತಳಾದಂತಹ ಸರಸ್ವತಿಯಲ್ಲಿ ಸನ್ನಿಹಿತನಾಗಿರ್ತಕ್ಕವ. ಅಮ ಅಂದ್ರೆ ಅಮಿತ, ಸಾಟಿ ಇಲ್ಲದವ ಅಂದ್ರೆ ಪ್ರಾಣದೇವರಲ್ಲಿ ಇರತಕ್ಕಂಥ ಭಗವಂತ. ಸಾ ಮತ್ತು ಅಮ ಸಮಾನ, ಎರಡು ಅರ್ಥವನ್ನು ನೋಡಿದ್ದೇವೆ. ಈಗ ಹೇಳ್ತಾರೆ ಸಾಮ ಅಂದ್ರೆ ಏನು ಗೊತ್ತು? ಯಾವುದನ್ನು ಸಾರ ಅಂತ ನಾವು ತಿಳ್ಕೋಬೇಕು ಅದು ಸಾಮ. ಸಾ ಅಂದ್ರೆ ಸಾರಭೂತ, ಹಾಗೆ ಮಾ ಅಂತ ತಿಳಿಯಲ್ಪಡಬೇಕು. ಯಾವುದು ಎಲ್ಲಕ್ಕಿಂತ ಸಾರವಾದ ವಸ್ತು ಅಂತ ನಾವು ತಿಳಿಯಬೇಕು ಅದು ಸಾಮ, ಅದೇ ಸಾಧು. ಸಾಧು ಅಂದ್ರೆ ಏನು? ಯಾವುದನ್ನ ಸಾಧು ಅಂತ ನಾವು ಮನಸ್ಸನ್ನು ಧಾರಣೆ ಮಾಡಬೇಕು ಅದು ಸಾಧು. ಮನಸ್ಸನ್ನು ಧಾರಣೆ ಮಾಡುವುದಂದ್ರೆ ಮಾ ತಿಳಿಯುವುದು ಅಂದ್ರೆ ಒಂದೇ, ಅದರಿಂದ ಸಾಮ ಅಂದ್ರೆ ಸಾಧು ಅಂದ್ರೆ ಒಂದೇ. ಸಾಮ ಅಂದ್ರೆ ಸಾಧು ಅಂತ ಹೇಳ್ತೀವಿ. ಈ ಒಂದೊಂದು ಆ ಒಂದು ಶಬ್ದದಿಂದ ಬೇರೆ ಬೇರೆ ಆಯಾಮಗಳಿಂದ ಭಗವಂತನು ಉಪಾಸಿಸಿದ್ರು. ಸಾ ಅಂತ ಮಾ, ಸಾ ಅಂದ್ರೆ ಸಾರಭೂತ ಅಂತ ಮಾ ಅಂದ್ರೆ ಮೇಯ. ಭಗವಂತ ಸಮಸ್ತ ಪ್ರಪಂಚದಲ್ಲಿರತಕ್ಕ ಎಲ್ಲ ವಸ್ತುಗಳಿಗೂ ಸಾರಭೂತ ಅಂತ ತಿಳ್ಕೊಳ್ಳುವುದು ಸಾಮ ಅಂತ ಉಪಾಸನೆ. ಅವರು ಸಮಸ್ತ ಸಾಮ ಪ್ರತಿಪಾದ್ಯ, ಸಾಮನಾಮಕನಾದ ಭಗವಂತ ಸಮಸ್ತ ಸಾಮಗಳಿಂದ ಪ್ರತಿಪಾದ್ಯ. ಆ ಭಗವಂತನೇ ಸಾಧು ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಸಾಧು ಅಂದ್ರೆ ಎಲ್ಲಕ್ಕಿಂತ ಸಾರಭೂತ ಅಂತ ಧಾರಿಯ ಮನಸ್ಸಿನಲ್ಲಿ ಧಾರಣೆ ಮಾಡಬೇಕಾದ ವಸ್ತು ಸಾಧು. ಸಾರತ್ವೇನ ಕ್ರಿಯತೆ ಇತಿ ಸಾಧು, ಸಾರತ್ವೇನ ಮೀಯತೆ ಇತಿ ಸಾಮ. ಆದ್ರಿಂದ ಸಾಮವಾಚ್ಯರಾದ ಶಬ್ದ ವಾಚ್ಯನಾದ ಭಗವಂತನೇ ಸಾಧು ಶಬ್ದ ವಾಚ್ಯ. ಅದರಿಂದ ಸಮಸ್ತ ಸಾಮದಲ್ಲಿ ವಾಚ್ಯನಾಗಿರ್ತಕ್ಕ ಭಗವಂತನನ್ನ ಉಪಾಸನೆ ಮಾಡುವುದು ಸಾಧು, ಸಾರಭೂತವಾಗಿರ್ತಕ್ಕಂಥ ಒಂದು ಉಪಾಸನೆ. ಸಮಸ್ತಸ್ಯ ಖಲು ಸಾಮ್ನ ಉಪಾಸನ ಸಾಧು. ಅದು ಸಾಮ ಮತ್ತು ಸಾಧು ಅಂದ್ರೆ ಒಂದೇ ಅರ್ಥ ಅಂತ ಹೇಳ್ಬಿಟ್ರಿ ನೀವು. ನಾವು ಸಾಮ ಅಂತ ಅನ್ನೋದನ್ನ ಇದು ಮನುಷ್ಯ, ಸಾಧು ಮನುಷ್ಯ ಅಂತ ಹೇಳ್ತೇವೆ, ಅವನು ಸಾಮ ಮನುಷ್ಯ ಅಂತ ಹೇಳ್ತೇವ. ಸಾಮ ಮತ್ತು ಸಾಧು ಅಂದ್ರೆ ಒಂದೇ ಅರ್ಥ ಅಲ್ಲ. ಅದಕ್ಕೆ ಹೇಳ್ತಾರೆ ಶಬ್ದದ ಅರ್ಥ ಗೊತ್ತಿದ್ದವರಿಗೆ ಒಂದೇ, ಯತ್ ಖಲು ಸಾಧು ತತ್ ಸಾಮೇತ್ಯಾಚಕ್ಷತೆ. ಯಾವುದು ಸಾರಭೂತವಾಗಿ ನಾವು ಗ್ರಹಣ ಮಾಡ್ತೀವೋ, ಅಂದ್ರೆ ಬಹಳ ಸಾರವತ್ತಾದ್ದು, ತುಂಬಾ ಒಳ್ಳೆಯದು ಅಂತ ಏನನ್ನು ಹೇಳ್ತೇವೆ ಸಾಧು ಅಂತ ಯಾವುದನ್ನು ಹೇಳ್ತೇವೆ, ತತ್ ಸಾಮೇತ್ಯಾಚಕ್ಷತೆ ಅಂತ ಸಾಮ ಅಂತ ಹೇಳ್ತಾರೆ. ಯತ್ ಸಾಮ ತತ್ ಸಾಧು ಅಂತ, ಯತ್ ಖಲು ಸಾಧು ತತ್ ಸಾಮೇತ್ಯಾಚಕ್ಷತೆ, ಯದ ಸಾಧು ತದ ಸಾಮೇತಿ. ಯಾವುದು ಸಾಧು ಅಲ್ಲ, ಅಷ್ಟು ಪ್ರಶಸ್ತವಾದದ್ದಲ್ಲ, ಅದನ್ನು ಅಸಾಮ ಅಂತ ಪ್ರಶಸ್ತವಲ್ಲ. ಸಾಧು ಅಂದ್ರೆ ಪ್ರಶಸ್ತ ಅಂತರ್ಥ, ಸಾಮ ಅಂದ್ರೆ ಪ್ರಶಸ್ತ ಅಂತರ್ಥ. ಅದರಿಂದ ಯಾವುದು ಸಾಧುವೋ ಅಂದ್ರೆ ಪ್ರಶಸ್ತವೋ ಅದನ್ನು ಸಾಮ ಅಂತ ಹೇಳ್ತಾರೆ. ಯದ ಅಸಾಧು, ಯಾವುದು ಪ್ರಶಸ್ತವಲ್ಲವೋ ಅದನ್ನು ಅಸಾಮ ಅಂತ ಹೇಳ್ತಾರೆ. ಎಲ್ಲಿ ನಮಗೆ ಈಗ ಪ್ರಯೋಗ ಇಲ್ಲ ಆ ರೀತಿ ಪುನಃ ಸಂಶಯ ಅಂತ ಅಷ್ಟು ಹೇಳಿದಳು, ಆ ರೀತಿ ಬಳಕೆಯಲ್ಲಿ ಉಂಟು ಅಂತ. ತದುತಾಪ್ಯಾಹು, ಆದ್ದರಿಂದಲೇ ಹೀಗೆ ಬಳಕೆ ಮಾಡ್ತಾರೆ ಜನರು ಅಂತ ಪ್ರಯೋಗವನ್ನು ತೋರಿಸ್ತದೆ ಶ್ರುತಿ. ಏನು ಅಂದ್ರೆ ಸಾಮ್ನಾ ಏನು ಉಪಾಗ, ನಮ್ಮಲ್ಲಿ ಇದು ರಾಜಕೀಯದಲ್ಲಿ ಇದ್ದ ಒಬ್ಬರನ್ನ ಸಾಮಾನ್ಯದ ದಾನದಂಡ ನಾಲ್ಕು ನೀತಿಗಳನ್ನು ಹೇಳ್ತಾರೆ. ಅವನನ್ನು ಸಾಮದಿಂದ ವಶೀಕರಿಸಿಕೊಂಡ ಅಂದ್ರೆ ಭೇದ ನೀತಿಗೆ ಹೋಗಲಿಲ್ಲ, ದುಡ್ಡು ಕೊಟ್ಟು ಬ್ಯಾಗು ದುಡ್ಡಿನಲ್ಲಿ ಬ್ಯಾಗ್ ಕೊಂಡೋಗಿ ಗುಟ್ಟಿನಲ್ಲಿ ಕೊಟ್ಟು ಅವನನ್ನ ಪಾರ್ಟಿ ಬದಲಿಸಲಿಲ್ಲ ಅಥವಾ ಅವನ ಮೇಲೆ ದಂಡ ಪ್ರಯೋಗ ಮಾಡಿ, ಅದೆಲ್ಲವೂ ಅಸಾಧು ಪದ್ಧತಿಗಳು. ಅವನನ್ನ ದಾನದಿಂದ ವಶೀಕರಿಸುವುದು ಅಸಾಧು, ಒಬ್ಬರಿಗೊಬ್ಬರು ಹಚ್ಚಿ ಹಾಕಿ ಭೇದ ನೀತಿಯಿಂದ ವಶೀಕರಿಸುವುದು ಅಸಾಧು, ದಂಡ ಪ್ರಯೋಗ ಮಾಡುವುದು ಅಸಾಧು. ಅದರಿಂದ ಸಾಮದಿಂದ ವಶೀಕರಿಸ ವಶೀಕರಿಸಿಕೊಂಡ ಅಂದ್ರೆ ಏನು? ಸಾಧು ವಿಧಾನದಿಂದ ವಶೀಕರಿಸಿಕೊಂಡ. ಸಾಮ್ರ ಏನ ಉಪಾಗಾತ್, ಸಾಮದಿಂದ ಅವನನ್ನ ಅವನ ಬಳಿಗೆ ಹೋಗಿ ಅವನನ್ನ ಸ್ವಾಧೀನ ಮಾಡಿಕೊಂಡ ಅಂತ ಹೇಳ್ತಾರೆ. ಸಾಮ್ರಾಯನ ಉಪಾಗಾದಿತಿ ಏನರ್ಥ ಆಯ್ತು? ಸಾಧುನಾ ಏನಂ ಉಪಾಗಾದಿತ್ಯೇವ ತದಾಭು, ಅದರ ಅರ್ಥ ಸಾಮದಿಂದ ಒಬ್ಬರನ್ನ ವಶೀಕರಿಸಿಕೊಳ್ಳುವುದು ಅಂದ್ರೆ ಸಾಧುವಾದ ವಿಧಾನದಿಂದ ವಶೀಕರಿಸಿಕೊಳ್ಳುವುದು. ಸಾಮ ವಿಧಾನ ಅಂದ್ರೆ ಸಾಧು ವಿಧಾನ, ಪ್ರಶಸ್ತ ಮಾರ್ಗದಿಂದಲೇ ಅವನನ್ನು ವಶೀಕರಿಸಿಕೊಂಡ. ಇಲ್ಲದೇ ಇದ್ರೆ ಅಪ್ರಶಸ್ತವಾದ ಮಾರ್ಗಕ್ಕೆ ಹೋಗಬೇಕಾಗಿತ್ತು, ದಾನ ಭೇದ ಅದನ್ನು ಇಲ್ಲ, ಪ್ರಶಸ್ತವಾದ ವಿಧಾನದಲ್ಲೇ ಅವನು ಬಗ್ಗಿದ, ಅವನನ್ನು ಸ್ವಾಧೀನಪಡಿಸಿಕೊಂಡ. ಅಸಾಮ್ನಾಯನ ಉಪಾಗಾದಿತಿ, ಅಸಾಧುನಾಯನ ಉಪಾಗಾದಿತ್ಯ ಇವತ್ತದಾಗ ಒಂದು ವೇಳೆ ಸಾಮಕ್ಕೆ ಅವನು ಒಪ್ಪದೇ ಇದ್ರೆ ಆಮೇಲೆ ದುಡ್ಡಿನ ಪ್ರಯೋಗನೆ, ಇಲ್ಲದಿದ್ರೆ ಒಬ್ಬರಿಗೆ ಬಿಡಿಸಿ ಹಾಕುವುದು ಅಥವಾ ಕಡೆ ಫಲಪ್ರಯೋಗ. ಈ ರೀತಿಯಿಂದ ಅವನು ವಶೀಕರಿಸಿ ಹೇಳ್ತಾರೆ. ಪ್ರತಿವಾದಿಯನ್ನ ನಮ್ಮ ಪ್ರತಿಪಕ್ಷದವರನ್ನ ಅಸಾಮ್ನಾ ಉಪಾಗಾತ್ ಅಂದ್ರೆ ಕೆಟ್ಟ ವಿಧಾನದಿಂದ, ಅಸಾಧು ವಿಧಾನದಿಂದ ಅವನನ್ನು ವಶೀಕರಿಸಿಕೊಂಡ, ಅವಾಗ ಅಸಾಮ್ನಾ ಅಂತ. ಅಸಾಮ್ನಾ ಏನ ಉಪಾಗಾದಿತಿ, ಅಸಾಧುನಾ ಏನ ಉಪಾಗಾದಿತ್ಯವ ತದಾಹು, ಹಾಗಾದ್ರೆ ಅಸಾಮದಿಂದ ಒಬ್ಬರನ್ನ ಸ್ವಾಧೀನಪಡಿಸಿಕೊಳ್ಳುವುದು ಅಂದ್ರೆ ಅಸಾಧು ವಿಧಾನದಿಂದ, ಸಾಮದಿಂದ ವಶೀಕರಿಸಿಕೊಳ್ಳುವುದು ಅಂತಂದ್ರೆ ಸಾಧು ವಿಧಾನ. ಹಾಗಾದ್ರೆ ಸಾಮ ಅಂದ್ರೆ ಸಾಧು ಉಂಟಾಯ್ತು, ಅಸಾಮ ಅಂದ್ರೆ ಅಸಾಧು ಉಂಟಾಯ್ತು. ಅಥೋತಾಪ್ಯಾಹು, ಅಷ್ಟೇ ಅಲ್ಲ ಇನ್ನೂ ಪ್ರಯೋಗಗಳನ್ನು ನಾವು ಕೊಡ್ತೇವೆ ಅಂತಾರೆ. ಏನಂದ್ರೆ ಸಾಮನೋಮತೆ ಇದೆ, ಎತ್ ಸಾಧು ಭವತಿ ಸಾಧುಮತೆ ಇದ್ದೇವ ತದಾಹು. ಒಬ್ಬ ಹೇಳ್ತಾರೆ ಸಾಮನೋಮತ, ದೇವರು ಒಳ್ಳೇದು ಮಾಡಿದ್ರು ಒಂದೇಳು ಅಂತೇಳು ಅಂತೇಳು, ಮತ ಅಂದ್ರೆ ಸಂತೋಷವಾಗಿ ಸಾಮನೋಮತ, ನಹ ಸಾಮ ನಮಗೆ ಕ್ಷೇಮ ಆಯ್ತು, ಮತ ಸಂತೋಷ, ಮತ ಅಂದ್ರೆ ಸಂತೋಷ, ಸಾಮನೋಮತ ನಮಗೆ ಕ್ಷೇಮ ಆಯ್ತಪ್ಪ ಒಳ್ಳೇದು ಮಾಡಿದ ದೇವರು ಅಂತ ಹೇಳುವಾಗ ಸಾಮನೋಮತ ಅಂತ. ಯಾವಾಗ ಹೇಳ್ತಾರೆ? ಯತ್ ಸಾಧು ಭವತಿ, ಯಾವುದು ಕ್ಷೇಮೋ ಅಂತಹ ಸಂದರ್ಭದಲ್ಲಿ ಸಾಮನೋಮತ ಅಂತ ಹೇಳ್ತಾರೆ. ಏನ್ ಹೇಳಿದಾಗಾಯ್ತು? ಸಾಮಪತೆ ದೇವತದಾಹು, ಸಾಧುಪತೆ ದೇವತದಾಹು, ನಮಗೆ ಸಾಮ ಆಯ್ತು ಅಂತಂದ್ರೆ ಏನು ಒಳ್ಳೇದಾಯ್ತು ಅಂತ. ಸಾಧು ಪತಿ ದೇವತದಾಹು, ಕೆಟ್ಟದಾದ್ರೆ ಅಸಾಮನೋಮತೆ ಇತಿ, ಅಯ್ಯೋ ನಮ್ಗೆ ಅಸಾಮ ಆಗೋಯ್ತಪ್ಪ ಅಂತಾರೆ. ಅಸಾಮ ಅಂದ್ರೆ ಯದ ಅಸಾಧು ಭವತಿ, ಏನೋ ಕೆಟ್ಟದ್ದಾದಾಗ ಅಸಾಮನೋಮತ ಅಂತಾರೆ. ಅದರ ಅರ್ಥ ಏನು? ಅಸಾಧುಪತೆ ದೇವತದಾಹು, ನಮಗೆ ಆಗಬಾರದ್ದಾಯ್ತಪ್ಪ, ಅನ್ಯಾಯ ಆಗೋಯ್ತು, ಕೆಟ್ಟದಾಗೋಯ್ತು. ಹಾಗಾದ್ರೆ ಸಾಮ ಅಂದ್ರೆ ಒಳ್ಳೇದು, ಅಸಾಮ ಅಂದ್ರೆ ಕೆಟ್ಟದ್ದು, ಸಾಧು ಅಸಾಧು ಅನ್ನೋ ಅರ್ಥದಲ್ಲಿ ಲೋಕದಲ್ಲಿ ಬಳಕೆ ಇದೆಯಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ ಸಮಸ್ತ ಸಾಮ ವಚನಾದ ಭಗವಂತ ಸಮಸ್ತ ಸಾಧುಗಳ ಪೂರ್ಣರಾದ್ದರಿಂದ ಭಗವಂತ ಸಾಮ ಪ್ರತಿಪಾದ್ಯನಾದ ಭಗವಂತನೇ ಸಾಧು. ಆದ್ದರಿಂದ ಲೋಕದನ್ನು ಸಾಮ ಅಂತಾರೆ, ಸಾಧು ಅನ್ನುವಂಥದ್ದು ಬಳಸ್ತಾರೆ. ಹೀಗೆ ಸಾಮನೋ ಬದೇತಿ ಯತ್ ಸಾಧು ಭವತಿ ಸಾಧುಪತೆ ದೇವತದಾಹು, ಅಸಾಮನೋ ಬದೇತಿ ಯದ ಅಸಾಧು ಭವತಿ ಅಸಾಧುಪತೆ ದೇವತದಾಹು. ಹೀಗೆ ಸಮಸ್ತ ಸಾಮವಾಚ್ಯನಾದ ಭಗವಂತನೇ ಸಮಸ್ತ ಸಾಧು ಅಂದ್ರೆ ಸಾರ, ಸಾರ ಅಂದ್ರೆ ಗುಣಗಳಿಂದ ಪೂರ್ಣ. ಸಾಮ ಸಮಸ್ತ ಸಾಮವಾಚ್ಯನಾದ ಭಗವಂತ ಸಮಸ್ತ ಗುಣಪೂರ್ಣ ಅಂತ ಏನು ಉಪಾಸನೆ ಮಾಡ್ತೇವೆ ಅದು ಶ್ರೇಷ್ಠವಾದ ಉಪಾಸನೆ. ಹೀಗೆ ಉಪಾಸನೆ ಮಾಡಿದ್ರೆ ಏನು ಫಲ? ಸಯೇತ ದೇವಂ ವಿದ್ವಾನುಪಾಸ್ತೆ ಅಭ್ಯಾಸೋ ಯದೇನಂ ಸಾಧವೋ ಧರ್ಮ ಆಚಗಚ್ಛಂತಿ ಉಪಚರವಂತಿ. ಯಾರು ಹೀಗೆ ಭಗವಂತ ಸಾಮವಾಚ್ಯನಾದ್ದರಿಂದ ಸಾಧು ಶಬ್ದವಾಚ್ಯನವಾಗಿದ್ದಾರೆ, ಸಮಸ್ತ ಸಾಮ ಪ್ರತಿಪಾದ್ಯನಾಗಿ ಸಾಧು ಶಬ್ದವಾಚ್ಯನಾಗಿ ಸಾಧು ಗುಣಪೂರ್ಣನಾಗಿದ್ದಾರೆ ಅಂತ ಯಾರು ಉಪಾಸನೆ ಮಾಡ್ತಾರೆ? ಹೀಗೆ ಏತದೇವಂ ವಿದ್ವಾನ್ ಉಪಾಸನೆ, ಇದನ್ನ ಸಾಮ ಶಬ್ದ ಮತ್ತು ಸಾಧು ಶಬ್ದಗಳ ನಿರ್ವಚನವನ್ನು ತಿಳಿದು, ಸಾಮ ಅಂದ್ರೆ ಸಾರತ್ವೇನೇಯ ಸರ್ವ ವಸ್ತುಗಳಿಗೂ ಸಾರಭೂತನವಾದ ತಿಳಿಯಬೇಕಾದವ ಅಂತ ತಿಳಿದು, ಸಾಧು ಅಂದ್ರೆ ಸಾರತ್ವೇನ ಧಾರ್ಯ ಸರ್ವ ವಸ್ತುಗಳಿಂದ ಸಾರಭೂತ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕಾದವ ಅಂತ ತಿಳಿದು, ಭಗವಂತ ಸಮಸ್ತ ಸಾಮವಾಚ್ಯ ಆದ್ರಿಂದ ಅವನು ಸಾಮ ಶಬ್ದವಾಚ್ಯ ಮತ್ತು ಸಾಧು ಶಬ್ದವಾಚ್ಯ ಅಂತ ಯಾರು ಉಪಾಸನೆ ಮಾಡ್ತಾರೆ ಭಗವಂತನನ್ನ, ಏನು ಗೊತ್ತ ಯಾವಾಗಲೂ ಉಪಾಸನೆ ಫಲ ಏನು, ಅವನನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೆ ಅದನ್ನೇ ಪಡಿತೇವೆ ಅಂತ. ಭಗವಂತನನ್ನ ಸಾಧು ಸಾಧು ಸಾಧು ಅಂದ್ರೆ ಗುಣಪೂರ್ಣ ಗುಣಪೂರ್ಣ ಸದ್ಗುಣಪೂರ್ಣ ಸದ್ಗುಣಪೂರ್ಣ ಅಂತ ಉಪಾಸನೆ ಮಾಡಿದಾಗ ಅದರ ಫಲ ಏನಂದ್ರೆ ಅಭ್ಯಾಸೋಹ, ಅಭ್ಯಾಸ ಅಂದ್ರೆ ಉಪಾಸನೆ ಮಾಡಿದ ಸದ್ಯೋ ಭವಿಷ್ಯದಲ್ಲೇ ಕೂಡಲೇ ವಿಳಂಬವಿಲ್ಲದೆ ಅಂತ. ಆ ಭಗವಂತನ ಉಪಾಸನೆಯಿಂದ ಅಂತಹ ಭಗವದ್ ರೂಪವನ್ನ ಸಾಕ್ಷಾತ್ಕರಿಸಿಕೊಂಡ ಉತ್ತರ ಕ್ಷಣದಲ್ಲಿ ಏನಾಗುತ್ತೆ? ಎದೇ ನಮ್ಮ ಸಾಧವೋ ಧರ್ಮ ಆಚಗಚ್ಚಂತಿ, ಇವನಲ್ಲಿ ಎಲ್ಲ ಸದ್ಗುಣಗಳು ಬಂದು ಸೇರಿಕೊಳ್ತವೆ, ಸಾಧು ಧರ್ಮಗಳು ಆಗಚ್ಚಂತಿ ಬಂದು ಸೇರ್ತವೆ. ಮತ್ತೆ ಅಷ್ಟೇ ಅಲ್ಲ ಉಪಚನ ಮಂತಿ, ಅವನು ಅಧೀನವಾಗಿ ಬಂದ್ಬಿಡ್ತಾನೆ, ಬಂತು ಬಂದು ಹೋಯಿತು ಅಂತಲ್ಲ, ಅವನು ಬಯಸಿದಾಗೆ ಎಲ್ಲ ಸದ್ಗುಣಗಳನ್ನು ಅವನು ಬಳಸಬಹುದು. ಎಲ್ಲ ಸದ್ಗುಣಗಳು ಅವನಲ್ಲಿ ಬಂದು ಸೇರ್ತವೆ ಮತ್ತು ಆ ಸದ್ಗುಣಗಳು ಅವನ ಅಧೀನವಾಗಿರ್ತವೆ. ಇದು ಭಗವಂತನನ್ನು ಸದ್ಗುಣ ಪೂರ್ಣ ಅಂತ ಉಪಾಸನೆ ಮಾಡಿದ್ದರಿಂದ ಆಚರಿಸಂತಿ ಉಪಚನ ಮಂತಿ ಬರತಕ್ಕಂಥ ಸಾಧಕನಲ್ಲಿ ಬರತಕ್ಕಂಥ ಫಲ. ಅದರಿಂದ ಈಗ ನಾವು ಭಗವಂತನನ್ನು ಸಾಮದ ಎಲ್ಲ ಮುಖಗಳಿಂದಲೂ ಎಲ್ಲ ಆಯಾಮಗಳಿಂದ ಉಪಾಸನೆ ಮಾಡಬೇಕು ಅಂತ ಆಯ್ತು. ಮೊದಲು ಐದು ಮುಖದ ಸಾಮದಿಂದ ಉಪಾಸನೆ ಮಾಡೋಣ. ಅದೇ ಭಗವಂತನನ್ನು ಪಂಚ ಸಾಮಗಳಿಂದ ಪ್ರತಿಪಾದ್ಯ ಅಂತ ಉಪಾಸನೆ ಮಾಡೋದು ಅದು ಮೊದಲನೇ. ಅದರಲ್ಲಿ ಎಲ್ಲಿ ಉಪಾಸನೆ ಮಾಡೋದು ಭಗವಂತನನ್ನು? ಐದು ಸಾಮಗಳು, ಅದಕ್ಕೆ ಸಂಬಂಧಪಟ್ಟು ಐದು ಲೋಕಗಳು. ಅದರಿಂದ ಲೋಕಗಳಲ್ಲಿ ಭಗವಂತನನ್ನ ಪಂಚ ಸಾಮ ಭಕ್ತಿಗಳಲ್ಲಿ ಇರತಕ್ಕ ಭಗವಂತನ ರೂಪವೇ ಐದು ವಿಧವಾದ ಲೋಕಗಳಲ್ಲಿ ಇದೆ ಎಂದು ಉಪಾಸನೆ ಮಾಡೋದು ಇದು ಮೊದಲನೇ. ಪಂಚವಿಧಂ ಲೋಕೇಶು ಸಾಮ ಉಪಾಸಿ, ಲೋಕೇಶು ಪಂಚವಿಧಂ ಸಾಮ, ಲೋಕಗಳಲ್ಲಿಯೂ ಪಂಚಲೋಕಗಳಲ್ಲಿ ಭಗವಂತ ಇದ್ದಾರೆ, ಸಾಮದ ಪಂಚಭಕ್ತಿಗಳಲ್ಲಿಯೂ ಭಗವಂತ ಇದ್ದಾರೆ, ಪಂಚರೂಪದಿಂದ ಇದ್ದಾರೆ. ಇದು ಸಮಸ್ತ ಸಾಮದ ಲೋಕಗತವಾದ ಉಪಾಸನೆ. ಲೋಕದಲ್ಲಿ ಯಾವುದಪ್ಪ ಐದು ಲೋಕ ಅಂದರೆ ಅವರು ಹೇಳ್ತಾರೆ, ಪೃಥಿವೀ ಹಿಂಕಾರ ಅಗ್ನಿ ಪ್ರಸ್ತಾವ ಅಂತರಿಕ್ಷ ಉದ್ಗೀತ ಆದಿತ್ಯ ಪ್ರತಿಹಾರ ದ್ಯೌರ್ನಿಧನ. ಇಲ್ಲಿ ಐದು ಲೋಕಗಳು ಅಂದ್ರೆ ಲೋಕಗಳು ಮೂರು. ಆ ಲೋಕಗಳಲ್ಲಿ ಅಧಿಷ್ಠಾನದೇ ಭಗವಂತನ ಅಧಿಷ್ಠಾನವಾದ ಪ್ರತ್ಯೇಕಗಳು ಎರಡು. ವಾಯುವನ್ನು ಒಂದು ಬಿಟ್ಟಿದ್ದಾರೆ. ಯಾವುದೆಲ್ಲ ಆದರೆ ಮೊದಲು ಪೃಥ್ವಿ, ಪೃಥ್ವಿ ಮತ್ತು ಅಗ್ನಿ, ಇದು ಪ್ರತಿ ಭೂಲೋಕದಲ್ಲಿ ಭಗವಂತನ ಉಪಾಸನೆ. ಆಮೇಲೆ ಅಂತರಿಕ್ಷ, ಆಮೇಲೆ ಸೂರ್ಯ ಮತ್ತು ಸ್ವರ್ಗ. ಸೂರ್ಯ ಅಂತರಿಕ್ಷಕ್ಕೂ ಸ್ವರ್ಗಕ್ಕೂ ಸಂಬಂಧಪಟ್ಟಂತಹ ಬೆಳಕು, ಭೂಮಿಯಲ್ಲಿ ಇರತಕ್ಕಂಥ ಬೆಳಕು. ಅಗ್ನಿ ಸೂರ್ಯ ಸ್ವಹ, ಭೂಮಿ ಅಂತರಿಕ್ಷ ಸ್ವರ್ಗ, ಇವ ಐದು ಲೋಕಗಳಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅಂತ. ಇವು ಅಗ್ನಿ ಮತ್ತು ಸೂರ್ಯ ಲೋಕ ಹೇಗಾಗಬಹುದು? ಲೋಕದಲ್ಲಿ ಇರತಕ್ಕಂಥ ಶಕ್ತಿಗಳು ಅವು ಅದನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದರೆ ಪೃಥ್ವಿ ಭೂರ್ಗೋ ಸ್ವಹ, ಇವು ನಮಗೆ ಯಾವಾಗಲೂ ಸಂಚಾರ ಮಾಡುವಂತಹ ಜಾಗಗಳು. ಭೂಮಿ, ಭೂಮಿಯಿಂದ ಒಂದು ಈ ಕಡೆ ಒಂದು ಆ ಕಡೆ, ಒಂದು ಲೆಫ್ಟ್ ಒಂದು ರೈಟ್, ಹೇಳಕ್ ಹೋದ ನರಕ ಹೊಲಕ್ಕೆ ಹೋದ್ರೆ ಸ್ವರ್ಗ. ಭೂಮಿ, ಭೂಮಿಯಿಂದ ನರಕ ಅಥವಾ ಸ್ವರ್ಗ, ಪುನಃ ಸ್ವರ್ಗದಿಂದ ಭೂಮಿ, ನರಕದಿಂದ ಭೂಮಿ, ಇದು ಮೂರು ಒಂದು ನಿತ್ಯ ಸಂಚಾರ. ಸದಾ ಸುತ್ತಾಡತಕ್ಕಂಥ ಜೀವದ ಗತಿ ಇರತಕ್ಕಂಥ ಲೋಕಗಳು. ಈ ಮೂರು ಲೋಕಗಳನ್ನು ದಾಟಿ ಹೋಗುವಾಗ ಅವನು ಎರಡು ಲೋಕಗಳಿಗೆ ಹೋಗ್ತಾನೆ. ಮುಕ್ತನಾದವನು ಹೋಗತಕ್ಕಂತಹ ಗಮ್ಯಗಳಲ್ಲಿ ಬಹಳ ಮುಖ್ಯವಾದ ಎರಡು ಲೋಕಗಳು ಸೂರ್ಯಲೋಕ ಮತ್ತು ಅಗ್ನಿಲೋಕ. ಅದರಿಂದ ಅವು ಎರಡು ಮುಖ್ಯ ಲೋಕಗಳು. ಉಪಾಸನೆಯಲ್ಲಿ ಭಗವಂತನನ್ನು ಸೇರಬೇಕಾಗಿದ್ರೆ ಈ ವೈಶ್ವಾನರ ಲೋಕ ಮತ್ತು ಸೂರ್ಯಲೋಕ, ಸೂರ್ಯಲೋಕಕ್ಕೆ ಹೋಗಿ ಆಮೇಲೆ ವೈಶ್ವಾನರ ಲೋಕಕ್ಕೆ ಹೋಗಿ ವೈಶ್ವಾನರ ಲೋಕದಲ್ಲಿ ಅವನು ತನ್ನ ಎಲ್ಲಾ ಪಾತಕಗಳನ್ನು ಕಳಚಿಕೊಂಡು ಒಂದೋ ಸೂರ್ಯಲೋಕದಲ್ಲಿ ಇಲ್ಲ ವೈಶ್ವಾನರ ಲೋಕದಲ್ಲಿ ಎಲ್ಲ ಅವನ ಪ್ರಾರಂಭಗಳನ್ನು ಕಳಚಿಕೊಂಡು ಮುಂದಕ್ಕೆ ಹೋಗತಕ್ಕಂತಹ ಸ್ಟೇಷನ್ಸ್. ಅದರಿಂದ ಅವು ಎರಡು ಲೋಕಗಳು ಕೂಡ ಬಹಳ ಮುಖ್ಯವಾಗ್ತವೆ ಸಾಧಕರಿಗೆ. ಈ ಐದು ಲೋಕಗಳನ್ನು ಹೇಳಿದೆ. ಅದರಲ್ಲಿ ಮೊದಲು ಪೃಥ್ವಿ, ಪೃಥ್ವಿಯಲ್ಲಿ ನಾವು ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ಪ್ರತೀಕ ಅಗ್ನಿ, ಅದರ ನಂತರ ಅಂತರಿಕ್ಷ, ಆಮೇಲೆ ಸೂರ್ಯ ಮತ್ತು ಸ್ವರ್ಗ. ಸ್ವರ್ಗ ಮತ್ತು ಸೂರ್ಯ ಮೇಲಿನ ಊರ್ಧ್ವಲೋಕದಲ್ಲಿ ನಮಗೆ ಪ್ರತೀಕ ಗಾಯತ್ರಿ ಮಂತ್ರಕ್ಕೆ ಪ್ರತೀಕವಾಗಿರ್ತಕ್ಕಂಥ ಸೂರ್ಯ. ಹೀಗೆ ಐದು ಸ್ಥಾನಗಳಲ್ಲಿ ಐದು ಲೋಕಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಐದು ಭಕ್ತಿಗಳು, ಮೊದಲನೇದು ಹಿಂಕಾರ. ಹಿಂಕಾರ ನಮ್ಗೆ ಗೊತ್ತು, ಗಾನ ಪ್ರಾರಂಭ ಮಾಡುವಾಗ ಮಾಡ್ತೀವಿ ಅಂತ ಹೇಳಿದೆವು, ಇದು ಹಿಂಕಾರ. ಆಮೇಲೆ ಗಾನ ಪ್ರಾರಂಭ ಮಾಡಿದೆವು, ಪ್ರಸ್ತಾವ ಆಯಿತು, ಆಮೇಲೆ ಅದನ್ನು ಉದ್ಗೀತ. ಆ ಹಿಂಕಾರದ ವಾಚ್ಯನಾಗಿರ್ತಕ್ಕಂಥ ಭಗವಂತ ಯಾರು ಅಂದ್ರೆ, ಇದು ಹೀಗಿದೆ, ಪಂಚರೂಪಗಳನ್ನು ಮೊದಲು ಒಂದು ಆರ್ಡರ್ ನಲ್ಲಿ ಮೊದಲು ತಗೊಳ್ಳಿ, ಆಮೇಲೆ ಇಡೀ ಮುಂದೆ ಹೇಳತಕ್ಕಂಥ ಎಲ್ಲ ಅರ್ಥಕ್ಕೆ ಆರ್ಡರ್ ಗೊತ್ತಿರುತ್ತೆ, ಮುಂದಿನ ಮಂತ್ರ ಅರ್ಥ ಆಗುದಿಲ್ಲ. ವಾಸುದೇವ ಸಂಕಟ ಮಧ್ಯಮ ನಿರ್ಧಾರ ಈ ಆರ್ಡರ್ ನಲ್ಲಿ ಇಲ್ಲ, ಅದು ಪಂಚಭಕ್ತಿಗಳು. ಮಧ್ಯದಲ್ಲಿ ನಾರಾಯಣ ಇದ್ದಾನೆ, ಅವನಿಂದ ನಾಲ್ಕು ರೂಪಗಳು ಅಭಿವ್ಯಕ್ತ ಆಗ್ತಾನೆ ವಾಸುದೇವ ಸಂಕಷ್ಟ ಮಧ್ಯಮ. ಮಧ್ಯದಲ್ಲಿ ನಾರಾಯಣ ಇದ್ದಾನೆ ಅಂದ್ರೆ ಈ ಮಧ್ಯ ಅಂದ್ರೆ ಯಾವುದು? ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ, ಮಧ್ಯ ಅಂದ್ರೆ ಉದ್ಗೀತ. ಉದ್ಗೀತ ಮಧ್ಯದಲ್ಲಿ ನಾರಾಯಣ ಇದ್ದಾನೆ, ಅದರ ಈಚೆಗೆ ಎರಡು ಸೃಷ್ಟಿಯ ಮುಖಗಳಿವೆ. ಯಾವುದಂದ್ರೆ ಸಂಸಾರದ ಸೃಷ್ಟಿ ಮತ್ತು ಮೋಕ್ಷದ ಸೃಷ್ಟಿ, ಸೃಷ್ಟಿಯ ಸೃಷ್ಟಿ, ಹುಟ್ಟುವುದು ಮತ್ತು ಹುಟ್ಟದೇ ಇರುವುದು, ಎರಡು ಮುಖಗಳು ಈ ಕಡೆ ಇವೆ. ಅಂದ್ರೆ ಪ್ರತಿಮನ ಮತ್ತು ವಾಸುದೇವ, ಪ್ರತಿಮನ ಸೃಷ್ಟಿಯೇ ಕಾರಣ, ವಾಸುದೇವ ಮೋಕ್ಷ ಕಾರಣ. ಅಂದ್ರೆ ಮೋಕ್ಷದ ಸೃಷ್ಟಿ, ಸಂಸಾರದ ಸೃಷ್ಟಿ, ಜ್ಞಾನ ಅಜ್ಞಾನದ ಸೃಷ್ಟಿ, ಜ್ಞಾನದ ಸೃಷ್ಟಿ ಅಂತ ಇಟ್ಕೊಂಡು, ಇದಕ್ಕೆ ಎರಡಕ್ಕೆ ಕಾರಣನಾಗಿ ಈ ಕಡೆಯಿಂದ ಸೃಷ್ಟಿ ಕಾರಣವಾದ ಎರಡು ರೂಪಗಳಿವೆ. ಮೋಕ್ಷ ಸೃಷ್ಟತ್ವ ಅಂತ ಹೇಳ್ತಾರೆ, ಮೋಕ್ಷವನ್ನು ಸೃಷ್ಟಿ ಮಾಡುವುದು, ಸಂಸಾರವನ್ನು ಸೃಷ್ಟಿ ಮಾಡುವುದು. ಹೀಗೆ ಪ್ರತಿಮನ ಮತ್ತು ವಾಸುದೇವ ಈ ಕಡೆ ಇದ್ದರೆ ಮಧ್ಯದಲ್ಲಿ ನಾರಾಯಣ ಇದ್ದಾರೆ. ಈಚೆಯಿಂದ ಅಂತ ಸಂಕರ್ಷ ಈ ಚೈತನ್ಯ ಅನಿರುದ್ಧ ಸಂಕರ್ಷಣ. ಹಾಗಾದ್ರೆ ಈ ಆರ್ಡರ್ ಹೇಗಾಯಿತು? ಉತ್ಪತ್ತಿಯಲ್ಲಿ ಪ್ರದ್ಯುಮ್ನ ವಾಸುದೇವ ನಾರಾಯಣ ಅನಿರುದ್ಧ ಸಂಕರ್ಷಣ ಹೀಗಿದೆ. ವಾಸುದೇವ ಸಂಕಷ್ಟ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಈ ಆರ್ಡರ್ ನನ್ನ ನಾವೀಗ ಪಂಚರೂಪವನ್ನು ತಗೊಂಡ್ಬಿಟ್ರೆ ಪಂಚಪ್ರತಿಗಳು ಕರೆಕ್ಟ್ ಆಯ್ತು. ಮೊದಲು ಪ್ರದ್ಯುಮ್ನ ಸೃಷ್ಟಿ ಕಾರಣನಾದ ಪ್ರದ್ಯುಮ್ನ, ಅನಂತರ ಎರಡನೆಯದು ಮೋಕ್ಷ ಕಾರಣನಾದ ವಾಸುದೇವ, ಒಂದು ಎಲ್ಲಾ ರೂಪಗಳ ಮೂಲ ರೂಪವಾಗಿರತಕ್ಕಂತಹ ನಾರಾಯಣ, ಆಮೇಲೆ ಸ್ಥಿತಿ ಕಾರಣನಾಗಿರತಕ್ಕ ಅನಿರುದ್ಧ, ಸಂಹಾರ ನಾಶ ಕಾರಣನಾಗಿ ಇರುವುದು ಯಲದೇವ, ಹುಟ್ಟುವುದು ಸ್ಥಿತಿ ಮತ್ತು ಸಂಹಾರ, ಸಂಹಾರ ಕಾರಣ ಆಗಿರ್ತಕ್ಕಂತಹ ನಿಧನ ಸಂಕರ್ಷಣ, ಇದು ಐದು ಭಕ್ತಿಗಳು. ಹಾಗಾದ್ರೆ ಹಿಂಕಾರ ಅಂದ್ರೆ ಸೃಷ್ಟಿ ಕಾರಣನಾದ ಪ್ರದ್ಯುಮ್ನ ಅಧಿಷ್ಠಾನ. ಪ್ರಸ್ತಾವ ಅನ್ನುವುದು ಮೋಕ್ಷ ಕಾರಣನಾಗಿರ್ತಕ್ಕಂಥ ಭಗವಂತನ ಅಧಿಷ್ಠಾನ. ಉದ್ಗೀತ ಅನ್ನುವುದು ನಾರಾಯಣನ ಅಧಿಷ್ಠಾನ. ಪ್ರತಿಹಾರ ಅನ್ನುವುದು ಅನಿರುದ್ಧನ ಅಧಿಷ್ಠಾನ. ನಿಧನ ಅನ್ನುವುದು ನಿಧನ ಅಂದ್ರೆ ನಾಶ, ಅದು ಸಂಘರ್ಷದ ಅಧಿಷ್ಠಾನ. ಇದೀಗ ಇದನ್ನ ಇಷ್ಟು ತಿಳ್ಕೊಂಡ್ಬಿಟ್ರೆ ಹಿಂಕಾರ ಪ್ರದ್ಯುಮ್ನ ಅಧಿಷ್ಠಾನ ಮತ್ತು ಪ್ರದ್ಯುಮ್ನ ಹಿಂಕಾರ ಶಬ್ದವಾಚ್ಯ. ಯಾಕೆ ಅಂದ್ರೆ ಹಿ ಅಂದ್ರೆ ನಿಶ್ಚಯ ಅಂತ ಅಭಿವ್ಯಕ್ತಿ, ನಿಶ್ಚಯ. ಹಿಂಕಾರ ಅಂದ್ರೆ ಒಂದು ವಸ್ತುವಿಗೆ ನಿಶ್ಚಿತತೆಯನ್ನು ಕೊಡುವವನು ಅಂತ ಅರ್ಥ. ಒಂದು ವಸ್ತುವಿಗೆ ಹಿ ಅಂದ್ರೆ ನಿಶ್ಚಯ, ಇದು ಹಿ ಅಂದ್ರೆ ಹೀಗೆ ತಾನೆ, ಇದು ನಿಶ್ಚಿತ ಸಂಗತಿ ಅಲ್ವೇ ಅಂತ ಹೇಳ್ತೀವಿ. ಹಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಡೆಫಿನೆಟ್ ಅಂತ. ಹಿಂಕಾರ ಅಂದ್ರೆ ಒಂದು ವಸ್ತುವಿಗೆ ಡೆಫಿನೇಷನ್ ಕೊಡುವವ ಅಂತ, ಒಂದು ವಸ್ತುವಿಗೆ ನಿಶ್ಚಿತವಾದ ಫಾರ್ಮ್ ಅನ್ನು ಕೊಡುವ ಅಂದ್ರೆ ಸೃಷ್ಟಿ ಮಾಡುವ ಅಂತ. ಅದಕ್ಕೊಂದು ನಿಶ್ಚಿತವಾದ ಫಾರ್ಮ್ ಕೊಡುವುದು ಸೃಷ್ಟಿಯಾದಾಗ, ಅಲ್ಲಿ ತನಕ ಅದಕ್ಕೊಂದು ಡೆಫಿನೆಟ್ ಫಾರ್ಮ್ ಇಲ್ಲ. ಆದ್ರಿಂದ ಹಿಂಕಾರ ಅಂದ್ರೆ ಒಂದು ವಸ್ತುವಿಗೆ ನಿಶ್ಚಿತವಾದ ಆಕಾರವನ್ನು ಕೊಡುವ ಪ್ರದ್ಯುಮ್ನ, ಸೃಷ್ಟಿ ಕಾರಣನಾದ ಪ್ರದ್ಯುಮ್ನ. ಅವನೇ ಸಾಮವೇದದ ಹಿಂಕಾರದ ಅಧಿಷ್ಠಾನ ದೇವತೆಯಾಗಿ ಹಿಂಕಾರದಿಂದ ವಚ್ಚನಾಗಿದ್ದಾನೆ. ಹಿಂಕಾರದಿಂದ ಪ್ರಸ್ತಾವ ಬಂದೆ ಓಗ್ನಿ ಅಂದೆವು. ಆಗ ಅವರು ಹೇಳ್ತಾರೆ ಅಗ್ನಿ ಪ್ರಸ್ತಾವ, ಪ್ರಸ್ತಾವ ದೇವತೆ ಎರಡನೇ ಪ್ರಸ್ತಾವಕ್ಕೆ ವಾಸುದೇವ. ಯಾಕೆ ಅಂತಂದ್ರೆ ವಾಸುದೇವ ಪ್ರಸ್ತಾವ, ಪ್ರಸ್ತಾವ ಅಂದ್ರೆ ಪ್ರಾರಂಭ ಅಂತ, ಪ್ರಸ್ತಾವನೆ ಅಂದ್ರೆ ಬಿಗಿನಿಂಗ್ ಅಂತಲ್ವ. ಭಗವಂತನ ರೂಪದ ಸೃಷ್ಟಿಯ ಪ್ರಸ್ತಾವ ಪ್ರಾರಂಭ, ಮೊದಲನೇ ರೂಪ ವಾಸುದೇವ. ವಾಸುದೇವ ಸಂಕಷ್ಟ ಪ್ರದ್ಯುಮ್ನ, ಆದ್ದರಿಂದ ಅವನು ಪ್ರಾರಂಭದ ರೂಪ, ಮೊದಲನೆಯ ಅವತಾರದ ಪ್ರಸ್ತಾವ, ಅವತಾರದ ಬಿಗಿನಿಂಗ್. ಭಗವಂತ ತಾನು ಸೃಷ್ಟಿ ಆರಂಭದಲ್ಲಿ ಮೊದಲು ಚತುರ್ಮೂರ್ತಿಯಾದ, ಅದರಲ್ಲಿ ಮೊದಲು ನಾರಾಯಣ ಆದದ್ದು ವಾಸುದೇವ. ಅದರಿಂದ ವಾಸುದೇವ ರೂಪ ಅನ್ನುವುದು ಪ್ರಸ್ತಾವ ಅಂದ್ರೆ ಅವತಾರದ ಮೊದಲನೆಯ ಪ್ರಸ್ತಾವನೆ, ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಹಿಸ್ ಇನ್ಕಾರ್ನೇಷನ್ಸ್, ಅದು ಪ್ರಸ್ತಾವ. ಅದರಿಂದ ವಾಸುದೇವ ಪ್ರಸ್ತಾವ ಶಬ್ದ ವಾಚ್ಯರಾಗಿ ಸಾಮವೇದದ ಪ್ರಸ್ತಾವ ಗಾನದಲ್ಲಿ ಇದ್ದ. ಮಧ್ಯದ್ದು ನಾರಾಯಣ, ನಾರಾಯಣನೇ ಎಲ್ಲ ರೂಪಗಳಿಗೆ ಮೂಲ ರೂಪ, ಎಲ್ಲಕ್ಕಿಂತ ಉತ್ತಮ ಅಂತ ಎಲ್ಲ ವೇದಗಳು ಗಾನ ಮಾಡತಕ್ಕಂಥವು. ಅದರಿಂದ ಉದ್ಗೀತನಾದ ನಾರಾಯಣನೇ ಉದ್ಗೀತ ಸಾಮದಲ್ಲಿ ಇದ್ದ. ಅದರ ನಂತರ ಪ್ರತಿಹಾರ, ಅದು ಸ್ಥಿತಿ ಕಾರಣನಾಗಿರತಕ್ಕಂಥ ಅನಿರುದ್ಧನ ಅಧಿಷ್ಠಾನ. ಪ್ರತಿಹಾರ, ಪ್ರತಿಹಾರ ಅಂತಂದ್ರೆ ಅಲ್ಲಿ ಅರ್ಥ ಪ್ರತಿಹರಣ, ಮೇಲಕ್ಕೆ ಹೋದ ಪಿಚ್ಚನ್ನ ಕೆಳಕ್ಕೆ ತರುವುದು ಅಂತ. ಇಲ್ಲಿ ಅರ್ಥ ಏನು ಅಂದ್ರೆ ಇವನೇನು ಮಾಡುವ ಅನಿರುದ್ಧ, ಸ್ಥಿತಿ ಕಾರಣ ಪಾಲಕ ಶಕ್ತಿ, ಸೃಷ್ಟಿ ಮಾಡಿದ ಪ್ರದ್ಯುಮ್ನ ಅದರದ್ದು ಸ್ಥಿತಿ ಪುನಃ ಭಗವಾನ್ ಅನಿರುದ್ಧ ನಾಮ, ಅನಿರುದ್ಧ ನಾಮಕನಾದ ಅವನು ಸೃಷ್ಟಿಯಲ್ಲಿ ಪ್ರತಿಹರಣ ಮಾಡಿದ ಅಂತ. ಪ್ರತಿಹರಣ ಅಂದ್ರೆ ಪ್ರತಿಯೊಬ್ಬ ಜೀವನನ್ನ ಅವರವರ ಕಾರ್ಯದಲ್ಲಿ ಅವರವರನ್ನ ಹರತಿ ನಿಯೋಗಿಸುವುದು, ಅರ್ಥಾತ್ ಸ್ಥಿತಿ ಅಂದ್ರೆ ಪಾಲನೆ ಅಂದರೆ ಅವರವರ ಕರ್ತವ್ಯದಲ್ಲಿ ಅವರವರನ್ನು ತೊಡಗಿಸುವುದು. ಪ್ರತಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅವರವರ ಕರ್ಮಗಳಲ್ಲಿ ಹರತಿ ವಿನಿಯೋಗಿಸುವವನು, ಅದರಲ್ಲಿ ಕರ್ಮವನ್ನು ಮಾಡಿಸುವವನು, ಆ ಮೂಲಕ ಅವರನ್ನು ಪಾಲಿಸುವವನು. ಅದರಿಂದ ಭಗವಂತ ಸ್ಥಿತಿ ಕಾರಣನಾದ ಭಗವಂತ ಪ್ರತಿಹಾರ ನಾಮಕನಾಗಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿಹರಣ ಅಂದ್ರೆ ಮೆಟ್ರೋವನು ಅಂತ ಅರ್ಥ. ಅವತಾರಗಳು ವಾಸುದೇವರಿಂದ ಪ್ರಾರಂಭ ಆಯಿತು, ಸಂಕರ್ಷಣ ಪ್ರತಿಮೆ ಆಯಿತು, ಅನಿರುದ್ಧ ವಿಡ್ರಾವಲ್ ಮಾಡಿಬಿಟ್ಟ, ಆಮೇಲೆ ಮತ್ತೆ ವಿಸ್ತಾರ ಆಗಲಿಲ್ಲ. ಆ ರೂಪ ಚತುರ್ಮೂರ್ತಿ ಆಗಿತ್ತು, ಅದು ಕೊನೆಯ ಅವನ ಚತುರ್ಮೂರ್ತಿಗಳ ರೂಪಗಳಲ್ಲಿ ಕೊನೆಯ ರೂಪ ಆಗಿ ಅದು ಮತ್ತೆ ಉಪಸಂಹಾರ ಮಾಡಿದ್ರು, ಅದರಿಂದ ಮುಂದೆ ವಿಸ್ತಾರ ಆಗದ ರೂಪ. ಆದ್ದರಿಂದಲೂ ಅನಿರುದ್ಧನನ್ನ ಪ್ರತಿಹಾರ ಅಂತ ಕರೀತಾರೆ. ಐದನೇ ಸಾಮಾನಿಕನ, ಅದರಿಂದ ವಾಚ್ಯನಾಗಿರತಕ್ಕವ ಸಂಕರ್ಷಣ. ಅವನು ಸಂಹಾರ ಎಂದು ನಿಧನ ಆದ್ರೆ ನಾಶ ಅಂತ ಅರ್ಥ, ನಾಶ ಕಾರಣದಾದ್ದರಿಂದ ನಿಧನ ನಿಧನ ಶಬ್ದ ವಾಚ್ಯನಾಗಿ ನಿಧನ ಸಾಮದಿಂದ ವಾಚ್ಯನ. ಹೀಗೆ ಪಂಚವಿಭಕ್ತಿಗಳು ಏನಿದೆ ಸಾಮದಲ್ಲಿ, ಪಂಚಭಕ್ತಿಗಳಲ್ಲಿ ಭಗವಂತ ಪಂಚರೂಪದಿಂದ ಇದ್ದಾನೆ. ಅದನ್ನ ಪಂಚಲೋಕಗಳಲ್ಲಿ ಅನುಸಂಧಾನ ಮಾಡಬೇಕು. ಮೊದಲನೆಯದ್ದು ಹಿಂಕಾರ, ಅದನ್ನು ಎಲ್ಲಿ ಉಪಾಸನೆ ಮಾಡಬೇಕು? ಹಿಂಕಾರ ವಾಚ್ಯನಾದ ಹಿಂಕಾರದಿಂದ ಪ್ರತಿಪಾದ್ಯನಾದ ಹಿಂಕಾರ ಶಬ್ದ ವಾಚ್ಯನಾದ ಭಗವಂತ ಪೃಥಿವೀ ಹಿಂಕಾರ, ಪೃಥಿವಿಯಲ್ಲಿ ಇದ್ದಾನೆ. ಪೃಥ್ವಿಯಲ್ಲಿದ್ದಾನೆ ಅಂದ್ರೆ ಪೃಥ್ವಿ ಎನ್ನುವ ಶಬ್ದ ಪೃಥ್ವಿಯಲ್ಲಿ ನಾವು ಯಾವ ಅರ್ಥದಲ್ಲಿ ಬಳಸ್ತೇವೆ ಅದು ಆ ಭಗವಂತನು ಅಲ್ಲಿ ಸನ್ನಿಹಿತನಾದದ್ದರಿಂದ ಆ ರೀತಿಯಾಗಿದೆ ಅಂತ ಅನುಸಂಧಾನ ಮಾಡಬೇಕು. ಪೃಥ್ವಿಯಿಂದ ಭೂಮಿಗೆ ಯಾಕೆ ಹೇಳ್ತೇವೆ ಪ್ರಥನಾತ್ ಸಸ್ಯಾದೇಹ ಪೃಥ್ವಿಯಿಂದ, ಸಸ್ಯಾದಿಗಳು ಇಲ್ಲಿ ಪ್ರಥನ ಅಂದ್ರೆ ವಿಸ್ತಾರಗೊಳ್ಳುತ್ತವೆ, ಭೂಮಿಯಲ್ಲಿ ಹಾಕಿದ ಬೀಜ ಸಸ್ಯವಾಗಿ ಬೆಳೆದು ಹಬ್ಬುತ್ತೆ. ಅದರಿಂದ ಪೃಥ್ವಿ ಅಂದ್ರೆ ಎಲ್ಲಿ ಸಸ್ಯಗಳು ವನಸ್ಪತಿಗಳು ಪ್ಲಾಂಟ್ಸ್ ಬೆಳೀತಾವೋ ಅದು ಪೃಥ್ವಿಯಿಂದ, ಇದು ಪೃಥ್ವಿ ಶಬ್ದದ ಅರ್ಥ. ಹಾಗಾಗಿ ಪೃಥ್ವಿಯಲ್ಲಿ ಹಿಂಗಾರ ಇದ್ದಾರೆ ಅಂತಂದ್ರೆ ಸೃಷ್ಟಿ ಕಾರಣನಾಗಿರತಕ್ಕ ಪ್ರತ್ಯುಮ್ನ ಬರೇ ಜೀವದ ಸೃಷ್ಟಿಗೆ ಕಾರಣ ಅಲ್ಲ, ಪೃಥ್ವಿಯಲ್ಲಿ ಅದು ಒಂದು ಜೀವ ತಾನೆ. ಪೃಥ್ವಿಯಲ್ಲಿ ಇರತಕ್ಕಂತಹ ಸಸ್ಯಗಳ ಸೃಷ್ಟಿಗೂ ಕಾರಣನಾಗಿ ಪೃಥ್ವಿಯಲ್ಲಿ ಸಸ್ಯ ವಿಸ್ತಾರಕ್ಕೆ ಪೃಥ್ವಿಯಲ್ಲಿ ಸಸ್ಯದ ಪ್ರಥನ ಪ್ರಥನ ಅಂದ್ರೆ ವಿಸ್ತಾರ ಎಕ್ಸ್ಪ್ಯಾನ್ಷನ್ ಸಸ್ಯದ ವಿಸ್ತಾರಕ್ಕೆ ಕಾರಣನಾಗಿ ಪೃಥ್ವಿಗೆ ಪೃಥ್ವಿ ಅಂತ ಹೆಸರು ಬರುವಂತೆ ಮಾಡಿ ಪೃಥ್ವಿ ಶಬ್ದವಾಚ್ಯನಾಗಿ ಪೃಥ್ವಿಯಲ್ಲಿ ಇದ್ದಾನೆ ಪ್ರತ್ಯುಮ್ನ ಅಂತ ತಿಳಿದು ಇದು ಪೃಥ್ವಿ ಹಿಂಕಾರ. ಆಮೇಲೆ ಎರಡನೇದು ಪ್ರಸ್ತಾವ ದಾನ ಮಾಡುವಾಗ ಏನ್ ಹಾಕಿದ್ರೆ ಅದನ್ನ ಅತ್ತಿ ಏನ್ ಹಾಕಿದ್ರೆ ಅದನ್ನು ಸುಟ್ಟು ಬಿಡುತ್ತೆ ತಿಂದು ಬಿಡುತ್ತೆ, ಆದ್ರಿಂದ ಅಂದ್ರೆ ಇಂತ ಏನ್ ಹಾಕಿದ್ರು ಅದನ್ನ ತಿಂದು ಕಬಳಿಸಿ ಎಲ್ಲವನ್ನೂ ಸಂಹಾರ ಮಾಡತಕ್ಕಂತಹ ಶಕ್ತಿ ಅದರಿಂದ ಅಗ್ನಿ ಅಂತ ಹೆಸರು. ಆದರೆ ಆ ಶಕ್ತಿಯನ್ನು ಅಗ್ನಿಗೆ ಕೊಟ್ಟು ಅಗ್ನಿಯಲ್ಲಿ ಅಗ್ನಿ ಶಬ್ದವಾಚ್ಯನಾಗಿ ವಾಸುದೇವ ಇದ್ದಾನೆ. ಯಾಕಂದ್ರೆ ಅವನು ಅಕ್ಕಿ ನಮ್ಮ ಈ ಸಮಸ್ತ ಸಂಸಾರದಲ್ಲಿ ಇರತಕ್ಕಂತಹ ಸಮಸ್ತ ದೋಷಗಳನ್ನು ದುಃಖಗಳನ್ನು ಅಜ್ಞಾನವನ್ನು ಕಬಳಿಸಿಬಿಟ್ಟು ಮೋಕ್ಷ ಕೊಡುವ. ಅದರಿಂದ ಅವನೇ ಮೂಲತಃ ಅಗ್ನಿಯವನು, ಮೂಲತಃ ಪೃಥ್ವಿಯವನು, ಪ್ರತಿಮನೇ ಪೃಥ್ವಿ ಶಬ್ದವಾಚ್ಯನಾಗಿ, ವಾಸುದೇವನೇ ಅಗ್ನಿ ಶಬ್ದವಾಚ್ಯನಾಗಿ ಹಿಂಕಾರದಿಂದ ಮತ್ತು ಪ್ರಸ್ತಾವದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಂತರಿಕ್ಷಂ ಉದ್ಗೀತಃ ಇಲ್ಲಿ ವಾಸುದೇವ ಮತ್ತು ಪ್ರತಿಜ್ಞ ಆಯಿತು. ನಾವು ಅಂತರಿಕ್ಷದಲ್ಲಿ ಮೇಲ್ನ ಲೋಕಕ್ಕೆ ಹೋಗೋಣ, ಭೂಲೋಕಕ್ಕಿಂತ ಮೇಲ್ನ ಲೋಕಕ್ಕೆ ಹೋದ್ರೆ ಅಲ್ಲಿ ಅಂತರಿಕ್ಷ ಆಕಾಶ ಇದೆ. ಆಕಾಶದಲ್ಲಿ ಯಾರಿದ್ದಾರೆ? ಸಾಮದಲ್ಲಿ ಉದ್ಗೀತ ಏನಿದೆ ಅದರಿಂದ ಪ್ರತಿಪಾದ್ಯನಾಗಿ ಉದ್ಗೀತ ಶಬ್ದವಾಚ್ಯರ ನಾರಾಯಣ ಅಂತರಿಕ್ಷದಲ್ಲಿದ್ದಾರೆ. ಅಂತರಿಕ್ಷ ಯಾಕೆ ಹೆಸರು? ಅಂತರಿಕ್ಷಕ್ಕೆ ಅಂತರಿಕ್ಷ ಯಾಕೆ ಹೆಸರು ಬಂತು ಅಂದ್ರೆ ಅದರಲ್ಲಿ ಅಂತರಿಕ್ಷನಾಗಿ ನಾರಾಯಣ ಇದ್ದದ್ದರಿಂದ. ಏನ್ ಅಂತರಿಕ್ಷ ಅಂತ ಹೆಸರು ಅಂದ್ರೆ ಯಾವುದೇ ಎರಡು ವಸ್ತುಗಳ ಮಧ್ಯದಲ್ಲಿ ಏನಿದೆ ಅಂದ್ರೆ ಆಕಾಶ ಇದೆ. ಅಂತಹ ಅಂದ್ರೆ ಇನ್ ಬಿಟ್ವೀನ್ ಟು ಥಿಂಗ್ಸ್, ಯಾವುದೇ ಎರಡು ವಸ್ತು ಇರಲಿ ಅದ್ರ ಮಧ್ಯದಲ್ಲಿ ಆಕಾಶ ಇದೆ. ಆಕಾಶ ಇದ್ರೆ ಎರಡು ವಸ್ತುಗಳು ಒಂದು ಗೊತ್ತಂತ ಹಿಡಿದಕ್ಕೆ ಸಾಧ್ಯ ಇದೆ. ಅದರಿಂದ ಅಂತರ ಎಲ್ಲಿ ಹೋದ್ರೆ ಅದರ ನಡುವಿನಲ್ಲಿ ಆಕಾಶ ಇದೆ, ಅಂದ್ರೆ ಆಕಾಶ ಇಲ್ಲದ ಜಾಗವೇ ಇಲ್ಲ. ಅದರಿಂದ ಅದಕ್ಕೆ ಅಂತರಿಕ್ಷ ಅಂತ ಹೆಸರು. ಅಂತಹ ಈಕ್ಷ್ಯತೆ ಯಾವುದನ್ನೇ ನೀವು ಇಲ್ಲಿ ಜಾಗ ಇಲ್ಲ, ಎರಡು ವಸ್ತುಗಳು ಮಾಡಿ ಅದರ ಮಧ್ಯದಲ್ಲಿ ಆಕಾಶ ಇದೆ. ಯಾವುದೇ ಎರಡು ವಸ್ತುಗಳು ಘನವಾದ ವಸ್ತುಗಳನ್ನು ನೀವು ಒಟ್ಟಿಗೆ ಹಿಡಿದಿ, ಅದರ ಇನ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್, ದೋಸ್ ಟೂ ಥಿಂಗ್ಸ್ ದರ್ ಇಸ್ ಸ್ಪೇಸ್, ದರ್ ಇಸ್ ಸ್ಕೈ, ದರ್ ಇಸ್ ಈಥರ್. ಅದರಿಂದ ಅದಕ್ಕೆ ಅಂತರಿಕ್ಷ. ಅಂತಹ ಯಾವುದೇ ನೀವು ಎಷ್ಟು ಘನವಾಗಿ ಹಿಡಿದಿ, ಎಷ್ಟು ಒತ್ತಿ ಹಿಡಿ, ಪರಮಾಣು ಪರಮಾಣು ಅಂದ್ರೆ ಅತ್ಯಂತ ಸೂಕ್ಷ್ಮ, ಅದರ ಒಳಗೆ ತಿರುಗತಕ್ಕಂತಹ ಎಲೆಕ್ಟ್ರಾನ್ ನ್ಯೂಟ್ರಾನ್ಗಳ ಮಧ್ಯದಲ್ಲಿ ದರ್ ಇಸ್ ಅಗೇನ್ ಸ್ಪೇಸ್. ಅದಂತ ನೀವು ಮತ್ತೆ ಎಲೆಕ್ಟ್ರಾನ್ ನ್ಯೂಟ್ರಾನ್ಸ್ ಗಳನ್ನು ಸ್ಪ್ರಿಟ್ ಮಾಡಿದರೆ ದರ್ ಇಸ್ ಅಗೇನ್ ಸ್ಪೇಸ್. ಈ ಗೋಡೆ ಒಳಗೆ ಜಾಗವೇ ಇಲ್ಲ ಅಂತ ಹೇಳ್ತೇವೆ ನಾವು. ಈ ಗೋಡೆ ಒಳಗೆ ಮಣ್ಣಿದೆ, ಆ ಮಣ್ಣಿನಲ್ಲಿ ಪರಮಾಣುಗಳಿವೆ, ಆ ಒಂದು ಪರಮಾಣು ಮಧ್ಯದಲ್ಲಿ ಸ್ಪೇಸ್ ಇದೆ, ಪರಮಾಣುವಿನ ಒಳಗೆ ಎಲೆಕ್ಟ್ರಾನ್ ನ್ಯೂಟ್ರಾನ್ ಒಳಗೆ ಸ್ಪೇಸ್ ಇದೆ. ಸೊ ಈ ಗೋಡೆ ಒಳಗೆ ತುಂಬಾ ಸ್ಪೇಸ್ ಇದೆ. ಇದನ್ನ ಅಂತರಿಕ್ಷ ಅಂತ, ಯಾವುದೇ ಎರಡು ವಸ್ತುಗಳು ಅತ್ಯಂತ ಘನವಾಗಿ ಒಂದನ್ನು ಸೇರಿಕೊಂಡಿವೆ ಅದರ ಮಧ್ಯದಲ್ಲಿ ಜಾಗ ಇಲ್ಲ ನಾವು ಹೇಳ್ತೇವಲ್ಲ, ದರ್ ಇಸ್ ನೋ ಸ್ಪೇಸ್, ದರ್ ಇಸ್ ಸ್ಪೇಸ್. ನಾವು ಎಲ್ಲಿ ಮಧ್ಯದಲ್ಲಿ ವ್ಯವಧಾನವಿಲ್ಲ ಅಂತ ಹೇಳ್ತೇವೋ ಅಲ್ಲಿಯೂ ಕೂಡ ಸ್ಪೇಸ್ ಇದೆ. ಅದರಿಂದ ಆಕಾಶಕ್ಕೆ ಅಂತರಿಕ್ಷ ಅಂತ. ಕಾರಣ ಏನು? ಎಲ್ಲ ಕಡೆಯೂ ತುಂಬಿ, ಅವನು ಇಲ್ಲದ ಒಂದು ವ್ಯವಧಾನವೇ ಇಲ್ಲದಂತೆ ಎಲ್ಲ ಕಡೆಯೂ ತುಂಬಿ ಅಂತರಿಕ್ಷನಾಗಿ ಭಗವಂತ ನಾರಾಯಣ ಆಕಾಶಕ್ಕೆ ತುಂಬಿದ್ದರಿಂದ ಆಕಾಶಕ್ಕೆ ಅಂತರಿಕ್ಷ ಅಂತ ಹೆಸರು ಬಂತು. ಅಂತರಿಕ್ಷಂ ಉದ್ಗೀತಃ, ಆದ್ದರಿಂದ ಅಂತರಿಕ್ಷದಲ್ಲಿ ಉದ್ಗೀತದಿಂದಲೇ ಏನಾಗಿರ್ತಕ್ಕಂಥ ನಾರಾಯಣ ಇದ್ದಾನೆ ಅಂತ. ಆಮೇಲೆ ಆದಿತ್ಯ ಪ್ರತಿಹಾರ, ಪ್ರತಿಹಾರ ಅಂತಂದ್ರೆ ಅನಿರುದ್ಧ, ಅನಿರುದ್ಧ ಎಲ್ಲಿದ್ದಾನೆ? ಆದಿತ್ಯನಲ್ಲಿದ್ದಾನೆ. ಅದೇ ಪ್ರತಿಹಾರ ನಾಮಕವಾಗಿರತಕ್ಕ ಸಾಮದಿಂದ ಗಾನ ಮಾಡಲ್ಪಡತಕ್ಕ ಪ್ರತಿಹಾರ ಶಬ್ದವಾಚ್ಯನಾದ ಅನಿರುದ್ಧ ಆದಿತ್ಯನಲ್ಲಿದ್ದಾನೆ. ಈ ಲೋಕದ ಉಪಾಸ ಆದಿತ್ಯನಲ್ಲಿ ಯಾಕಿದ್ದಾನೆ? ಆದಿತ್ಯ ಅಂತ ಹೆಸರು ಬರುವುದಕ್ಕೋಸ್ಕರ ಅವನಲ್ಲಿ ಕೂತವ್ರಿ, ಆದಿತ್ಯ ಅಂತ ಹೆಸರು ಕೊಟ್ಟುಕೊಂಡು ಆದಿತ್ಯನಾಗಿ ಅವನಲ್ಲಿದ್ದಾನೆ. ಆದಿತ್ಯನಿಗೆ ಆದಿತ್ಯ ಅಂತ ಹೆಸರು ಭಾಗವತದ ಪ್ರಕಾರ ಆದಿತ್ಯ ಮಗ, ಆದ್ರಿಂದ ಆದಿತ್ಯ ಅಂತ ಹೆಸರು. ಅದು ಒಂದು ಗೊತ್ತಿದೆ, ಅದು ಒಂದೇ ಅಲ್ಲ, ಬೇರೊಂದು ಅರ್ಥ ಏನು ಏನಂದ್ರೆ ಆದತ್ತೆ ಇದೆ ಆದಿತ್ಯ. ಆದಿತ್ಯ ಮಗ ಅನ್ನುವ ಶಬ್ದದಿಂದ ಕಾಮನ್ ಎಲ್ಲರಿಗೂ, ಎಲ್ಲಾ ದೇವತೆಗಳಿಗೂ ಕಾಮನ್ ಆದ ಹೆಸರಾಗುತ್ತೆ. ಸೂರ್ಯನಿಗೆ ಸ್ಪೆಸಿಫಿಕ್ ಆಗಿ ಆದಿತ್ಯ ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ ಆದತ್ತೆ ಇತಿಹಾಸ. ಪ್ರತಿದಿನ ನಮ್ಮ ಆಯುಷನ್ನ ಹೀರುತ್ತಾರೆ. ಒಂದೊಂದು ಸರ್ತಿ ಸೂರ್ಯೋದಯ ಆದಾಗಲೂ 24 ಗಂಟೆ ನಮ್ಮ ಆಯುಷನ್ನು ಕಿತ್ತುಕೊಂಡು ಹೋಗ್ತಾರೆ. ಆದ್ರಿಂದ ಅವರು ಆದಿತ್ಯಾರ್ಥರು ಬದುಕಿನ ಆಯುಷನ್ನು ಹೀರಿ ಉದಿಸ್ತಾ ಇರ್ತಾರೆ. ಆದತ್ತೇ ಇದೆ ಆದಿತ್ಯ. ಅದು ಯಾರು? ಪ್ರತಿ ದಿವಸ 24 ಗಂಟೆ ನಮ್ಮನ್ನು ಪಾಲನೆ ಮಾಡುವಂತಹ ಅನಿರುದ್ಧನೇ 24 ಗಂಟೆ ಕಿತ್ತುಕೊಳ್ತಾನೆ, ಪಾಲನೆ ಮಾಡ್ತಾನೆ. 24 ಗಂಟೆ ಮುಗಿತಾ ನಿನ್ನ ಪಾಲನೆ 24 ಗಂಟೆ ಹತ್ತಿರ ಅದೇ ಸಾವಿಗೆ ಅಂತ. ಹೀಗೆ ನಮ್ಮ ಆಯುಷನ್ನ 24 ಗಂಟೆ ಆಯುಷನ್ನು ಪಾಲನೆ ಮಾಡ್ತಾ ಕಬಳಿಸತಕ್ಕಂತಹ ಅನಿರುದ್ಧನೇ ಆಯುಷ್ಯನ ಆಧಾರ ಕಾರಣ. ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದ ಅನಿರುದ್ಧ ಆದಿತ್ಯ ನಾಮಕನಾಗಿ ಸೂರ್ಯನಲ್ಲಿ ಇದ್ದದ್ದರಿಂದ ಸೂರ್ಯನಿಗೂ ಆದಿತ್ಯ ಅಂತ ಹೆಸರು. ಆಮೇಲೆ ಯೌಹು ನಿಧನ, ನಿಧನ ಸಂಘರ್ಷಣ. ಯೌಹು ದ್ಯುಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಇದ್ದಾನೆ. ಯೌಹು ಅಂತ ಸ್ವರ್ಗಲೋಕಕ್ಕೆ ಹೆಸರು ಬಂತು ಅಂದ್ರೆ ದ್ಯುನಾಮಕನಾದ ಸಂಘರ್ಷಣ ದ್ಯುಲೋಕದಲ್ಲಿ ಇರುವುದರಿಂದ, ಆ ಲೋಕದಲ್ಲಿ ಇರುವುದರಿಂದ ಆ ಲೋಕಕ್ಕೆ ದ್ಯೌಹು. ಸ್ವರ್ಗದಲ್ಲಿ ಇರತಕ್ಕಂತಹ ಸಂಘರ್ಷಣನಿಗೆ ದ್ಯೌಹು ಅಂತ ಹೆಸರು. ಯಾಕೆಂದ್ರೆ ನೀವು ಕ್ರೀಡಾಯಾಮ, ಅದು ಕ್ರೀಡಾಮಯವಾದ ಲೋಕ. ಅಲ್ಲಿ ವಿಹಾರ, ಇಲ್ಲಿ ಕರ್ಮ, ಅಲ್ಲಿ ವಿಹಾರ. ಇಲ್ಲಿ ಮಾಡಿದ ಕರ್ಮದ ಭೋಗ ವಿಹಾರ ಅಲ್ಲಿ. ಅದರಿಂದ ದ್ಯೌಹು ಅಂದ್ರೆ ವಿಹಾರ ಸ್ಥಾನ, ಕ್ರೀಡಾರಂಗ. ಹಾಗಾದ್ರೆ ಅದು ದ್ಯೌಹು ಯಾಕೆಂದ್ರೆ ಅಲ್ಲಿ ಬಂದವರಿಗೆ ವಿಹಾರ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವರಿಗೆ ಆನಂದ ಮೊಳಗು ಕೊಟ್ಟು ಅದನ್ನು ದ್ಯೌ ಅಂತ ಹೆಸರು ಬರುವಂತೆ ಮಾಡಿದ. ದ್ಯುಲೋಕದಲ್ಲಿ ಕ್ರೀಡಾ ಕಾರಣನಾದ್ದರಿಂದ ದ್ವಿಶಬ್ದವಾಚ್ಯನಾಗಿ ಸಂಘರ್ಷಣ ಇರುವುದರಿಂದ ಹೀಗೆ ಪಂಚಸ್ಥಾನಗಳಲ್ಲಿ ಪೃಥ್ವಿ, ಅಗ್ನಿ, ಅಂತರಿಕ್ಷ, ಆದಿತ್ಯ ಮತ್ತು ಸ್ವರ್ಗ, ಈ ಪಂಚಸ್ಥಾನಗಳಲ್ಲಿ ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ, ಸಂಘರ್ಷಣ ಈ ಪಂಚರೂಪದಿಂದ ಭಗವಂತ ಇದ್ದಾನೆ. ಈ 5 ಲೋಕಗಳಲ್ಲಿ ಇರತಕ್ಕ ಪಂಚರೂಪಿಯಾದ ನಾರಾಯಣನೇ ಸಿಂಗಾರ, ಪ್ರಸ್ತಾವ, ದೀಪ, ಪ್ರತಿಹಾರ, ದೇಹರ. ಇದೇ ಸಮಸ್ತ ಸಾಮದ ಲೋಕಗತವಾದ ಉಪಾಸ. ಇದಾಯಿತು. ಆಮೇಲೆ ಇನ್ನೊಂದು ರೀತಿಯಿಂದ ಉಪಾಸ ಮಾಡಿಕೊಂಡಿದ್ದಾರೆ. ಹೇಗೆ? ಪೃಷ್ಠವು ಪಂಚವಿಧಂ ಸಾಮೋಪಾಸೀತ. ಮನುಷ್ಯ ಜೀವದ ಬದುಕಿಗೆ ಸಂಬಂಧಪಟ್ಟ 5 ಲೋಕಗಳಾಗಿವೆ. ಈ 5 ಲೋಕಗಳ ಮೂಲಕ ನಮ್ಮ ಬದುಕಿಗೆ ಸಾಧನವಾಗಿರತಕ್ಕಂಥದ್ದು ಏನು ಅಂದ್ರೆ, ಈ ಲೋಕಗಳನ್ನು ಬದುಕಿಸುವಂತಹ ಶಕ್ತಿ ಮಳೆ. ಮುಖ್ಯವಾಗಿ ಭೂಸ್ಥಾನದಲ್ಲಿ ಇರತಕ್ಕಂತಹ ಸಾಧಕರಿಗೆ ಈ 5 ಲೋಕಗಳಾಯಿತು. ಲೋಕದಲ್ಲಿ ಇರತಕ್ಕ ಭಗವಂತನ ಉಪಾಸನೆ ಇದು ಹೋಗಿ ಸೇರುವ ಲೋಕಗಳು. ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ಇನ್ನು ಆಚೆಗೆ ಹೋಗುವಾಗ ಅಗ್ನಿ, ಆದಿತ್ಯ, ಇವರೆಲ್ಲ ಹೋಗಿ ಸೇರತಕ್ಕಂತಹ ಲೋಕಗಳಾಯಿತು. ಈ ಲೋಕಗಳನ್ನು ಹೋಗಿ ಸೇರತಕ್ಕಂತಹ ಸಾಧಕ ಸಾಧನೆ ಮಾಡತಕ್ಕಂಥದ್ದು ಭೂಮಿ. ಆ ಭೂಮಿಯಲ್ಲಿ ಸಾಧನೆ ಮಾಡಬೇಕಾಗಿದ್ದರೆ ಮೇಲಿನ ಲೋಕದಿಂದ ಕೆಳಗಿನ ಲೋಕಕ್ಕೆ ಸಂಯೋಜಕವಾಗಿರತಕ್ಕಂತಹ ಶಕ್ತಿ ಯಾವುದು ಅಂತಂದ್ರೆ ವೃಷ್ಟಿ, ಮಳೆಯಿಂದ ಈ ಲೋಕದಲ್ಲಿ ಬದುಕು. ಅದರಿಂದ ಲೋಕಗಳಾದ ಮೇಲೆ ಲೋಕದಲ್ಲಿ ಬದುಕಲಿಕ್ಕೆ ಕಾರಣವಾಗಿರತಕ್ಕಂತಹ ಮಳೆಯಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಮಳೆಗೆ 5 ಮುಖಗಳಿವೆ. ಆ 5 ಮುಖಗಳಲ್ಲಿ ಭಗವಂತನ 5 ರೂಪಗಳಿವೆ. ಪೃಷ್ಠವು ಪಂಚಬೀಜವು ಸಾಮ ಉಪಾಸೀತ. ಈಗ ಅದು ಹೋಗ್ಲಿ, ಇದರ ಉಪಾಸನೆ ಮುಗಿಲಿಲ್ಲ. ಲೋಕದ ಉಪಾಸನೆ ಒಂದು ಮುಖ ಹೇಳ್ಬಿಟ್ಬಿಟ್ಟಿದೆ. ಮುಂದೆ ಇನ್ನೊಂದು ಊರ್ಧ್ವೇಶು ಅಥವಾ ಆವೃತ್ತೇಶು. ಊರ್ಧ್ವೇಶು ಅಂತಂದ್ರೆ ನಾವೀಗ ಭೂಮಿ, ಅಗ್ನಿ, ಅಂತರಿಕ್ಷ, ಆದಿತ್ಯ, ಸ್ವರ್ಗ ಅಂತ ಊರ್ಧ್ವಮುಖವಾಗಿ ಉನ್ಮುಖವಾಗಿ ನಮ್ಮ ಉಪಾಸನೆ, ಹಾಗೆ ಅದನ್ನು ಕೆಳಮುಖವಾಗಿ ಉಪಾಸನೆ ಮಾಡುತ್ತೆ. ಅಥವಾ ಆವೃತ್ತೇಶು, ಆವೃತ್ತೆ ಮತ್ತೆ ತಿರುಗಿ ಪ್ರತ್ಯಾವೃತ್ತವಾಗಿ ಈ ಮೇಲ್ಮುಖವಾಗಿ ಆಯ್ತು. ಇಲ್ಲಿ ಸಿಂಗಾರ ಪ್ರತಿಮುನ ಭೂಮಿಯಲ್ಲಿ, ವಾಸುದೇವ ಅಗ್ನಿಯಲ್ಲಿ, ಅಂತರಿಕ್ಷದಲ್ಲಿ ನಾರಾಯಣ, ಆಮೇಲೆ ಆದಿತ್ಯದಲ್ಲಿ ಅನಿರುದ್ಧ, ಸ್ವರ್ಗದಲ್ಲಿ ಸಂಕರ್ಷಣ. ಇದನ್ನು ತಿರುಗಿಸೋಣ. ಅಲ್ಲಿ ಹಿಂಕಾರ, ಸ್ವರ್ಗದಲ್ಲಿ ಹಿಂಕಾರ ಅಂದ್ರೆ ಪ್ರತಿಮುಖ. ಆದಿತ್ಯನಲ್ಲಿ ಸ್ವರ್ಗದಲ್ಲಿ ಹಿಂಕಾರ ಅಂದ್ರೆ ಆದಿತ್ಯನಲ್ಲಿ ಏನ್ ಬರಬೇಕು? ಅಗ್ನಿ, ಪ್ರಸ್ತಾವ, ವಾಸುದೇವ. ಅಲ್ಲಿಂದ ಶುರು. ಹಿಂಕಾರ ವಾಚ್ಯನಾಗಿರತಕ್ಕ ಪ್ರತಿಮುನ ಸ್ವರ್ಗದಲ್ಲಿ, ಆಮೇಲೆ ಪ್ರಸ್ತಾವ ವಾಚ್ಯನಾಗಿರತಕ್ಕಂಥ ವಾಸುದೇವ ಆದಿತ್ಯನಲ್ಲಿ, ಉದ್ಗೀತ ನಾರಾಯಣನೇ. ಹೇಗೆ ಮಾಡಿದರು? ಹೀಗೆ ಹೋದಾದ್ರೂ ಮಧ್ಯವನ್ನು ನಾರಾಯಣ ಹಾಕಿದ್ರು ಒಂದು ಉದ್ಗೀತ ನಾರಾಯಣನೇ. ಆಮೇಲೆ ಅಗ್ನಿಯಲ್ಲಿ ಇರತಕ್ಕಂಥವ ಯಾರಕ್ಕ ಪ್ರತಿಹಾರ ವಾಚನಾಗಿರ್ತಕ್ಕ ಅದಿರುದ್ಧ ಅಗ್ನಿಯಲ್ಲಿ ಭೂಮಿಯಲ್ಲಿ ಸಂಕಟ. ಯೌಹು ಅಲ್ಲ ಭೂಮಿ ಆಯ್ತು, ನಿಧಾನದಲ್ಲಿ ಇರತಕ್ಕಂಥ ಸಂಕಟ. ಹೀಗೆ ಅದ ಆವೃತ್ತೇಶು ಇದನ್ನ ರಿವರ್ಸ್ ಆರ್ಡರ್ ನಲ್ಲಿ ಉಪಾಸನೆ ಮಾಡು. ಯಾಕೆಂದ್ರೆ ಎರಡು ವಿಧದಿಂದ ಬರುವಂತ ಇದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರತಿಮುನ ಮತ್ತು ಸಂಕರ್ಷ ಇಲ್ಲಿರತಕ್ಕಂಥ ಭೂಮಿಯಲ್ಲಿ, ಅಗ್ನಿಯಲ್ಲಿ ಆದಿತ್ಯ ಮತ್ತು ಅನಿರುದ್ಧ, ಆದಿತ್ಯ ಅನಿರುದ್ಧ ಮತ್ತು ವಾಸುದೇವ, ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ಹೇಗೆ ಮತ್ತು ನಾರಾಯಣನೇ, ಸಂಚಾರ ವಾಚನಾದ ಭಗವಂತ ಪ್ರತಿಜ್ಞ ಸ್ವರ್ಗದಲ್ಲಿದ್ದಾನೆ, ಮೊದಲು ಭೂಮಿಯಲ್ಲಿದ್ದ, ಈಗ ಸ್ವರ್ಗ. ಆಮೇಲೆ ಆದಿತ್ಯ ಪ್ರತಿಹಾರ, ಆದಿತ್ಯ ಪ್ರಸ್ತಾವ, ಪ್ರತಿಹಾರ ದೇವತೆ ಆದ ನಿರುದ್ಧಯ ಆದಿತ್ಯದಿಂದ ಅವರು ಈ ಕೆಳಗಿನಿಂದ ಹೋಗುವಾಗ ಆದಿತ್ಯ ಪ್ರತಿಹಾರ. ಉದ್ಗೀತ ಅಂತರಿಕ್ಷ ಉದ್ಗೀತ, ಆಕಾಶದಲ್ಲಿ ನಾರಾಯಣ. ಅದರ ನಂತರ ಅಗ್ನಿ ಪ್ರತಿಹಾರ, ಪೃಥ್ವಿ ನಿಧನ, ನಿಧನ ದೇವತೆ ಆಗಿರತಕ್ಕಂತಹ ಸಂಕರ್ಷಣ ಪೃಥ್ವಿಯಲ್ಲಿ, ಅನಿರುದ್ಧ ಅಗ್ನಿಯಲ್ಲಿ. ಹೀಗೆ ಅಗ್ನಿಯಲ್ಲಿ ಅನಿರುದ್ಧ ಮತ್ತು ವಾಸುದೇವ, ಅಗ್ನಿಯಲ್ಲಿ ಮತ್ತು ಆದಿತ್ಯನಲ್ಲಿ ಅನಿರುದ್ಧ ಮತ್ತು ವಾಸುದೇವ, ಪೃಥ್ವಿ ಮತ್ತು ಸ್ವರ್ಗದಲ್ಲಿ ಪ್ರದ್ಯುಮ್ನ ಮತ್ತು ಸಂಕರ್ಷಣ, ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ನಾರಾಯಣ. ಹೇಗೆ ಬಂದಾದ್ರು ನಾರಾಯಣ, ಈಗ ಹೋಗುವಾಗಲೂ ನಾರಾಯಣನೇ, ಆಗ ಬಂದ್ರು ನಾರಾಯಣ. ಹೀಗೆ ಅಥ ಆವೃತ್ತೇಶು ಯೌರು ಹಿಂಕಾರ, ಆದಿತ್ಯ ಪ್ರಸ್ತಾವ, ಅಂತರಿಕ್ಷ ಉದ್ಗೀತ, ಅಗ್ನಿ ಪ್ರತಿಹಾರ, ಪೃಥ್ವೀ ನಿಧನ, ಭೂಮಿಯಲ್ಲಿ ಸಂಹಾರ ಕಾರಣನಾಗಿರತಕ್ಕಂತಹ ಸಂಕರ್ಷಣ. ಒಂದು ದೃಷ್ಟಿಯಿಂದ ಬಹಳ ಸುಂದರವಾಗಿದೆ. ಪೃಥ್ವಿಯಲ್ಲಿ ಎರಡು ರೂಪ ಇದೆ, ಸೃಷ್ಟಿ ಕಾರಣವಾಗಿರತಕ್ಕಂಥ ಪ್ರತಿಮ್ರ, ಸಂಹಾರ ಕಾರಣವಾಗಿರತಕ್ಕಂಥದ್ದು. ಅದರಿಂದ ಇಲ್ಲೇ ಹುಟ್ಟು ಸಾವು, ಹುಟ್ಟು ಸಾವು, ಪೃಥ್ವಿಯಲ್ಲಿರತಕ್ಕ ಬದುಕು ಇರುತ್ತೆ ಮೇಳನ. ಅದರ ಮೇಲೆ ಏನಾಗಿದೆ ಅಂದ್ರೆ ಇಲ್ಲೇ ಅಗ್ನಿ ಇದ್ದಾನೆ. ಬಹಳ ರೋಚಕವಾದ ಸಂಗತಿ ಇದು. ಪೃಥ್ವಿಯಲ್ಲಿ ಅಗ್ನಿ ಇದ್ದಾನೆ, ಅಗ್ನಿಯಲ್ಲಿ ಇರತಕ್ಕಂಥ ರೂಪ ಅನಿರುದ್ಧ ಮತ್ತು ವಾಸುದೇವ, ಸ್ಥಿತಿ ಕಾರಣ ಮೋಕ್ಷ ಕಾರಣ. ಅದನ್ನು ಇಲ್ಲೇ ಸ್ಥಿತಿ, ಇಲ್ಲೇ ಉಪಾಸನೆ, ಇಲ್ಲೇ ಮೋಕ್ಷ. ಈ ಪೃಥ್ವಿಯನ್ನು ದೊಡ್ಡ ಪ್ರಿವಿಲೇಜ್ ಆಯ್ತು. ಈಗ ಅದೇ ಸ್ವರ್ಗದಲ್ಲಿಯೂ ಇದೆ, ಸ್ವರ್ಗದಲ್ಲಿಯೂ ಕೂಡ ನಾಲ್ಕು ರೂಪಗಳಿದೆ. ಆದಿತ್ಯನಲ್ಲಿ ಸ್ವರ್ಗದಲ್ಲಿ ಒಟ್ಟಿಗೆ ವಾಸುದೇವ ಸಂಕಷ್ಟ ಪ್ರತಿಮ್ನಾದ್ರೆ, ಅಂತರಿಕ್ಷದಲ್ಲಿ ನಾರಾಯಣ ಆದ್ರೆ ಆದಿತ್ಯ ಸ್ವರ್ಗದಲ್ಲಿ ಜೊತೆಯಾಗಿ ವಾಸುದೇವ ಸಂಕಷ್ಟ ಪ್ರತಿಮ್ನಾದಂತಹ, ಭೂಮಿ ಅಗ್ನಿಯಲ್ಲಿ ಜೊತೆಯಾಗಿ ವಾಸುದೇವ ಸಂಕಷ್ಟ ಪ್ರತಿಮ್ನಾದ. ಈ ಚತುರ್ಮೂರ್ತಿಗಳು ಇಲ್ಲಿ ಪಟ್ಟಿಗದಲ್ಲಿದ್ದಾರೆ, ಆದಿತ್ಯ ಮತ್ತು ಸ್ವರ್ಗದಲ್ಲಿ ಇದ್ದಾರೆ. ಹೀಗೆ ಉಪಾಸನೆ ಮಾಡಿದರೆ ಏನು? ಕಲ್ಪಂದೇಹ ಸ್ಮೈ ಲೋಕಾಹ ಮೂರ್ಧಾಶ್ಚ ಆವೃತ್ತಾಶ್ಚ ಏವಂ ಏತದೇವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮೋಪಾಸ್ತೇ. ಯಹ ಏತದ್ ಏವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮೋಪಾಸ್ತೇ. ಇದನ್ನ ತಿಳಿದು ಪಂಚರೂಪಿಯಾದ ಭಗವಂತ, ಪಂಚಮೂರ್ತಿಗಳು ಯಾವ್ಯಾವ ಮೂರ್ತಿಗಳಲ್ಲಿ ಭಗವಂತರು ಯಾವ್ಯಾವ ರೂಪ, ಆ ರೂಪದಲ್ಲಿ ಆ ಭಗವಂತ ರೂಪಕ್ಕೂ ಆ ಮೂರ್ತಿಯ ನಾಮಗಳಿಗೂ ಇರತಕ್ಕಂತಹ ಸಾಮ್ಯ, ಅವೇ ಲೋಕಗಳಲ್ಲಿ ಪಂಚಲೋಕಗಳಲ್ಲಿ ಇರುವಂತಹದ್ದು, ಪಂಚಲೋಕಗಳ ಹೆಸರಿನ ಅರ್ಥ, ಆ ಅರ್ಥ ವಂಚನಾಗಿರತಕ್ಕಂತಹ ಭಗವಂತ, ಅದು ಮೂರ್ಧವನಾಗಿ ಮತ್ತು ಅಸಂಖ ಎರಡು ವಿಧದಿಂದ ಪ್ರಪಂಚದಲ್ಲಿ ತುಂಬಿರುವಂತಹ. ಇದಿಷ್ಟನ್ನು ತಿಳಿದು ಉಪಾಸನೆ ಮಾಡಿ ಈ ಪಂಚಮೂರ್ತಿಯನ್ನು